ಶಿರಃ ಪಕ್ಷ ಸಮಾಶೀಯತ ವಾಕ್ಯಾರ್ಥಶ್ಚ ವಿಚಾರ್ಯತ ಶ್ರುತಿ ಶಿರಃ ಪಕ್ಷ ಸಮಾಶ್ರೀಯತ ದುಸ್ತರ್ಕಾಸ್ತು ವಿರಮ್ಯತ ಶ್ರುತಿ ಮತಸ್ತರ್ಕೋನುಸಂಧೀಯತ ಬ್ರಹ್ಮೈವಾಸ್ಮಿ ವಿಭಾವ್ಯತ ಅಹರಹ ಗರ್ವ ಪರಿತ್ಯಜ್ಯತ ದೇಹೇಹಂ ಅತಿರುಜ್ಯತಾಂ ಕುತ ಜನೈರ್ವಾದ ಪರಿತ್ಯಜ್ಯತ ಈ ಮುಂಚಿನ ಸಾಧನೆ ಮೆಟ್ಟಲು ಶ್ರುತಿ ವಾಕ್ಯಗಳನ್ನ ಶ್ರವಣ ಮಾಡಬೇಕು. ಆಕರ್ಣ್ಯತ ಅಂದ್ರೆ ಶ್ರವಣ ಮಾಡಬೇಕು. ಸಮಾಕರ್ಣ್ಯತ ಸಮ್ಯಕ್ ಆಕರ್ಣ್ಯತ ಚೆನ್ನಾಗಿ ಶ್ರವಣ ಮಾಡಬೇಕು. ಏನನ್ನ ಚೆನ್ನಾಗಿ ಶ್ರವಣ ಮಾಡಬೇಕು? ಶ್ರುತಿಗಳಲ್ಲಿಯ ವಾಕ್ಯಗಳು, ಉಪನಿಷತ್ತುಗಳಲ್ಲಿಯ ವಾಕ್ಯಗಳು. ಎಂತ ವಾಕ್ಯಗಳು? ಶಿರೋವಾಕ್ಯಗಳು. ಅಂದ್ರೆ ಯಾವ ವಾಕ್ಯಗಳು ಶ್ರುತಿಯಲ್ಲಿ ಹೇಳಿದ, ಯಾವ ವಾಕ್ಯಗಳು ಉಪನಿಷತ್ತನ್ನು ಹೇಳಿದ, ಯಾವ ವಾಕ್ಯಗಳು ಜೀವಾತ್ಮ ಪರಮಾತ್ಮ ಇವರಲ್ಲಿ ಐಕ್ಯವನ್ನ ತೋರಿಸ್ತಾವೆ. ತತ್ವಜ್ಞಾನವನ್ನು ಸ್ಪಷ್ಟೀಕರಿಸುತ್ತವೆ. ಅಜ್ಞಾನ ಹೋಗಲಾರಿಸೋದು ಇತ್ಯಾದಿ ಒಂದು ಸಾಮಾನ್ಯವಾದ ಹೇಳಿಕೆ. ಯಾವ ವಾಕ್ಯಗಳು ಅಜ್ಞಾನವನ್ನು ತೆಗೆದಾಕುತ್ತವೆಯೋ ಸಾಮಾನ್ಯವಾದ ಹೇಳಿಕೆ. ವಿಶಿಷ್ಟವಾದ ಹೇಳಿಕೆ ಏನು ಅಂತಂದ್ರೆ, ಜೀವಾತ್ಮನ ವಿಷಯದಲ್ಲಿರುವ ಅಜ್ಞಾನ, ಜಗತ್ತತ್ವದಲ್ಲಿ ಇರುವ ಬಗ್ಗೆ ಅಜ್ಞಾನ, ಭಗವತ್ತತ್ವದ ಬಗ್ಗೆ ಇರುವಂತಹ ಅಜ್ಞಾನ, ಈ ಅಜ್ಞಾನವನ್ನ ತೆಗೆದುಹಾಕುವ ವಾಕ್ಯಗಳಿಗೆ ಶಿರೋವಾಕ್ಯಗಳು ಅಂತ ಕರೀತಾರೆ ಉಪನಿಷತ್ತುಗಳಲ್ಲಿ. ಆ ಶಿರೋವಾಕ್ಯಗಳನ್ನ ಸಮ್ಯಕ್ ಆಕರ್ಣದ ಚೆನ್ನಾಗಿ ಕೇಳಿಸ್ಕೋ, ಉಪದೇಶ ಪಡ್ಕೋ. ಈಗಂತೂ ಸಾಕಷ್ಟು ನೀನು ಸೇವೆಯನ್ನ ಮಾಡಿದೀಯ, ಗುರುಗಳ ಸೇವೆಯನ್ನ ಮಾಡಿದೀಯಾ, ಆಶ್ರಮ ಸೇವೆಯನ್ನ ಮಾಡಿದೀಯಾ, ಆಶ್ರಮ ವಾಸಿಗಳ ಸೇವೆಯನ್ನ ಮಾಡಿದೀಯಾ, ಅತಿಥಿಗಳ ಸೇವೆಯನ್ನು ಮಾಡಿದ್ಯಾ, ಆಶ್ರಮಕ್ಕೆ ಬರುವಂತಹ ಎಲ್ಲ ಅತಿಥಿ ಅಭ್ಯಾಗತರ ಸೇವೆಯನ್ನು ಮಾಡಿದ್ದೀಯಾ? ಈಗ ಮನಸ್ಸು ತುಂಬಿ ಬಂದಿದೆ ಗುರುಗಳಿಗೆ, ಪ್ರಶಸ್ತವಾಗಿ ಉಪದೇಶ ಮಾಡ್ತಾ ಇದ್ದಾರೆ. ಆದರೆ ನೀನು ಲಕ್ಷ್ಯ ಎಲ್ಲಿಡಬೇಕು ಅಂತಂದ್ರೆ, ಜೀವತತ್ವ, ಜಗತ್ತತ್ವ ಮತ್ತು ಈಶ್ವರ ತತ್ವ, ಈ ತತ್ವಗಳಲ್ಲಿ ಐಕ್ಯತೆ. ಆ ಐಕ್ಯತೆಯನ್ನು ಮೂಡಿಸುವಂತಹ ಉಪದೇಶಗಳಲ್ಲಿ ನೀನು ಗಮನ ಇಡಬೇಕು. ಶ್ರುತಿ ಶಿರೋ ವಾಕ್ಯಂ ಸಮಾಕರ್ಣ್ಯತ. ಬರೇ ಕೇಳೋದ್ರಿಂದ ಏನು? ಮುಂದಿನ ಮೆಟ್ಟಲೇನು? ಮುಂದಿನ ಮೆಟ್ಟಲೇನು? ಬರೇ ಕೇಳ್ತಾ ಕೂತ್ಕೊಂಡ್ರೆ ಕೇಳಿ ಕೆತ್ತ ಒಡಕ ಬಟ್ಟ. ಕೇಳಿದ್ದ ಕೇಳಿದ್ದಂಗೆ ಕೇಳಿದ್ದ ಕೇಳ. ವಿಚಾರ ಮಾಡಬೇಕು. ಏನ್ ವಿಚಾರ ಮಾಡ್ಕೋ? ಯಾವ ವಾಕ್ಯಗಳನ್ನ ನೀನು ಉಪದೇಶ ಪರವಾಗಿ ಕೇಳಿಸಿಕೊಳ್ತೀಯೋ ಆ ವಾಕ್ಯಗಳ ಅರ್ಥವನ್ನ ವಿಚಾರ ಮಾಡಬೇಕು. ವಿಚಾರ ಮಾಡಿದ ಏನ್ ಬಂತು ಸ್ವಾಮೀಜಿ? ವಾಕ್ಯ ಇರ್ತದೆ, ವಾಕ್ಯಕ್ಕೆ ಅರ್ಥ ಇರ್ತದೆ. ಅರ್ಥ ನಮಗೆ ಗೊತ್ತಾಗ್ತದೆ. ವಿಚಾರ ಮಾಡೋದೇನು ಬಂತು? ಇದೇ ವಾಕ್ಯಾರ್ಥಗಳನ್ನು ವಿಚಾರ ಮಾಡಬೇಕು. ಅದ ವಾಕ್ಯಾರ್ಥಗಳನ್ನು ವಿಚಾರ ಮಾಡಬೇಕು. ಏನು ವಿಚಾರ ಮಾಡಬೇಕು ಕೇಳ್ಕೊಳ್ಳಿ. ಸೂಕ್ಷ್ಮ ಸ್ವಲ್ಪದಲ್ಲಿ ಹೇಳ್ತೀವಿ. ವಾಕ್ಯಗಳು, ಕೆಲವು ವಾಕ್ಯಗಳು ಶಬ್ದಶಃ ಅರ್ಥದಿಂದಲೇ ಜ್ಞಾನವಾಗಿದೆ, ಆದರೆ ಕೆಲವು ವಾಕ್ಯಗಳು ಲಕ್ಷಣವಾಗಿ ಅರ್ಥ. ಎಲೆ ಮೇಲೆ ಕೂತ್ಕೋ ಶಬ್ದಶಃ ಅರ್ಥ ನೀವು ಮಾಡಿದರೆ ಎಲ್ಲಿ ಒಪ್ಪಿಡ್ಬೇಕು? ಎಲೆ ಮೇಲೆನೆ ಕೂತ್ಕೋ, ಹೌದಾ? ಆದರೆ ನೀವು ಎಲೆ ಮೇಲೆ ಕೂತ್ಕೊಳ್ಳಿಲ್ಲ, ಅರ್ಥ ಮಾಡ್ಕೊಂಡ್ರಿ. ಎಲೆ ಮೇಲೆ ಕೂತ್ಕೊಳ್ಳಿ ಅಂತ ಅವ್ರು ಹೇಳಿದ್ರು ಕೂಡ ನೀವು ಅರ್ಥ ಮಾಡ್ಕೊಂಡ್ರಿ. ಏನ್ ಅರ್ಥ ಮಾಡ್ಕೊಂಡ್ರಿ? ಊಟಕ್ಕೆ ಎಲ್ಲ ಸಿದ್ಧವಾಗಿದೆ, ನೀವು ಬಂದು ಊಟ ಮಾಡಿರಿ, ಎಲ್ಲ ಸಿದ್ಧವಾಗಿದೆ. ಅದು ಏನೇನು ಸಿದ್ಧವಾಗಿದೆ ಅಂತ ಅವರವರಿಗೆ ಅವರವರ ಸಂಪ್ರದಾಯದಲ್ಲಿ ಗೊತ್ತು. ಯಾರಿಗೆ ಟೇಬಲ್ ಸಿದ್ಧವಾಗಿದೆ ಅಂತ ಅರ್ಥ ಆಗ್ತದೆ, ಇನ್ ಯಾರಿಗೆ ಮನೆ ಮತ್ತು ಬಾಳೆ ಎಲೆ ಎಲ್ಲ ಸಿದ್ಧವಾಗಿದೆ ಅಂತ ಅರ್ಥ ಆಗ್ತದೆ, ಮತ್ತು ಕೆಲವರಿಗೆ ಪರ್ಫೆಕ್ಟ್ ಎಲ್ಲ ರೆಡಿ ಆಗಿದೆ ಸಿದ್ಧವಾಗಿದೆ ಅಂತ ಅರ್ಥ ಆಗ್ತದೆ. ಅವರವ್ರ ಸಂಪ್ರದಾಯ, ಅವರವರ ಪ್ರಾಕ್ಟೀಸ್ ಅರ್ಥ, ಅದು ಅರ್ಥ ಆಗ್ತದೆ. ಎಲೆ ಮೇಲೆ ಕೂತ್ಕೊಳ್ಳಿ ಅಂತ ನಾವೇನು ಎಲೆ ಮೇಲೆ ಹೋಗಿ ಕೂಡುವುದಿಲ್ಲ. ಎಲೆ ಮೇಲೆ ಕೂತ್ಕೊಂಡು ತಲೆ ಮೇಲೆ ಬರ್ತೀವಿ. ನಾವು ಅರ್ಥ ಮಾಡ್ಕೊಂಡ್ವಲ್ವ, ಇದಕ್ಕೆ ಲಕ್ಷ್ಯ ಅರ್ಥ ಅಂತ ಕರೀತಾರೆ. ಮಲಗೋದಕ್ಕೆ ಹೇಗೆ ಹೋಗ್ಬೇಕು? ಅಕ್ಕಿ ಆಲೂರ್ ಮೇಲಿಂದ ಹೋಗ್ಬೇಕು, ಅಕ್ಕಿ ಆಲೂರ್ ಮೇಲಿಂದ ಹೋಗ್ಬೇಕು. ಮಲಗೋದಕ್ಕೆ ಅಕ್ಕಿ ಆಲೂರ್ ಮೇಲಿಂದ ಹೋಗ್ಬೇಕು. ನೀವು ಅರ್ಥ ಮಾಡ್ಕೊಂಡ್ರಿ, ನೀವೇನು ಅಕ್ಕಿ ಆದ್ರೂ ಮೇನ್ ಹಾರು ಹೋಗುದಿಲ್ಲ. ನೀವು ಅರ್ಥ ಮಾಡ್ಕೊಂಡ್ಬಿಟ್ರಿ, ಏನು ಹಾವೇರಿಯಿಂದ ಮೊದಲು ಅಕ್ಕಿ ಆದ್ರೂ ಹೋಗ್ಬೇಕು, ಅಕ್ಕಿ ಆಡೋದ್ರಿಂದ ಕಲ್ಲಾಪುರ, ಕಲ್ಲಾಪುರದಿಂದ ಮಲಗುಲ್ಲ, ಅರ್ಥ ಆಗ್ಬಿಡುತ್ತೆ. ಹೇಗೆ ಅರ್ಥ ಮಾಡ್ಕೊಂಡ್ರಿ? ಲಕ್ಷ್ಯಾರ್ಥ. ಈ ಶ್ಲೋಕಕ್ಕೆ ವ್ಯಾಖ್ಯಾನವನ್ನ ಬರೆಯಿರಿ. ಲಕ್ಷ್ಯಾರ್ಥ ಬೇಕಾ? ಇಲ್ಲ, ಅರ್ಥ ಆಗಿರ್ಬೋದು. ಬಹಳವ್ರು ಏನಾಗ್ಬೋದು, ಸಾವಿನ ಮೊದಲು ನೋಟ್ಬುಕ್ ಇಲ್ಲ ಅಂತ ತಗೊಳಪ್ಪ, ನೋಟ್ಬುಕ್ ಪೆನ್ ಇಲ್ಲ ತಗೊಳಪ್ಪ. ಈ ಶ್ಲೋಕಕ್ಕೆ ವ್ಯಾಖ್ಯಾನವನ್ನ ಬರೀ. ಲಕ್ಷ್ಯಾರ್ಥ ಬೇಕಾ? ಈಗ ಇನ್ನೇನಾದ್ರೂ ಅರ್ಥ ಇದೆಯೇ? ಇದೆ, ಇರೋದು ಒಂದೇ ಅರ್ಥ. ಏನರ್ಥ? ವಾಕ್ಯ ಸ್ವಾಮೀಜಿ ತಿಳಿಸಿದ್ದಾರೆ, ಅದನ್ನು ನಾವು ನೆನಪಿಟ್ಕೊಂಡು ಬರೀಬೇಕು. ಮುಗಿದೇಕಪ್ಪ ವಾಕ್ಯ. ನಮ್ಮ ವ್ಯವಹಾರ ಕೆಲವು ವಾಚ್ಯಾರ್ಥದಿಂದ ನಡೀತಾರೆ, ಕೆಲವು ಲಕ್ಷ್ಯಾರ್ಥದಿಂದ ನಡೀತಾರೆ. ಯಾರು ಬ್ರಾಹ್ಮಣರು ಅಲ್ಲ? ಯಾರು ಲಿಂಗಾಯತ್ರಲ್ಲ? ಯಾರು ರೀ? ಮನುಷ್ಯನ ವ್ಯವಹಾರ. ಮನುಷ್ಯನಿಗೆ ವ್ಯವಹಾರ ಎರಡೇ ಸಲ. ನಮ್ಮ ಏನು ಡೈಲಾಗ್ಸ್ ಅವ, ನಮ್ಮ ಸಂಭಾಷಣೆಗಳು ಅಂತ ಏನಿದೆಯೋ, ಕೆಲವು ರಸವತ್ತಾಗಿರ್ತವೆ, ಕೆಲವು ಸಪ್ಪೆ ಆಗಿರ್ತವೆ, ಕೆಲವು ಹಾಸ್ಯಮಯವಾಗಿರ್ತವೆ, ಏನೇ ಇರಲಿ ಅವು ಎರಡೇ ಸಲ ಇರ್ತವೆ. ಒಂದು ವಾಚ್ಯಾರ್ಥ, ಇನ್ನೊಂದು ಲಕ್ಷ್ಯ. ಇಲ್ಲಿ ಉಪನಿಷತ್ ಹೇಳ್ತದೆ ವಾಕ್ಯ ಅರ್ಥಷ್ಟೆ ವಿಚಾರಿತ. ಉಪನಿಷತ್ ವಾಕ್ಯ ಹೇಳುತ್ತದೆ, ಏನಂತ ಹೇಳ್ತದೆ? ಆ ಪರಮಾತ್ಮನು ನೀನೇ ಇದ್ದೀಯ. ಉಪನಿಷತ್ ಮಾತ್ರ ಹಿಂಗೆ ಹೇಳುತ್ತದೆ, ಬೇರೆ ಯಾವ ಸಂಪ್ರದಾಯ, ಬೇರೆ ಯಾವ ಶಾಸ್ತ್ರ ವಿಧಿಗಳು ಇದನ್ನು ಹೇಳೋದಿಲ್ಲ. ಅವರಂತೂ ಹೇಳ್ತಾರೆ, ನೀವು ಪಾಪಿಗಳಿದ್ದೀರಿ, ಪ್ರಾರಂಭಕ್ಕನೇ ಹೇಳಿಬಿಡ್ತಾರೆ, ಈ ಪಾಪಿ ಇವು ಬ್ರಾಹ್ಮಣರು ಚಪ್ಪಾಳೆ ತರ್ತಾರೆ. ಯಾಕೆ ಗೊತ್ತಾ? ಅವರದ್ದು ಮಂತ್ರ ಅದ, ಪಾಪೋಹಂ ಪಾಪ ಕರ್ಮೋಹಂ ಪಾಪ ಅಂತ ಹಿಂಗೆ ಹಿಂಗೆ ಹಿಡಿತಾರೆ. ಪಾಪೋಹಂ ಪಾಪ ಕರ್ಮೋಹಂ ಪಾಪಾತ್ಮ ಪಾಪ ಸಂಭವ. ಏನದ ಅರ್ಥ? ಅಹಂ ಪಾಪಿ ಪಾಪೋಹಂ, ಮೊದಲನೇ ಶಬ್ದ ಅಹಂ ಪಾಪಿ, ನಾನು ಪಾಪಿ. ಪಾಪ ಕರ್ಮೋಹಂ, ನಾನು ಮಾಡುವ ಕರ್ಮಗಳೆಲ್ಲ ಪಾಪ ಕರ್ಮಗಳು. ಸೂರ್ಯನ ನಮಸ್ಕಾರ ಮಾಡ್ತಾನೆ ಬೆಳಿಗ್ಗೆ, ಪಾಪ ಕರ್ಮ. ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕ್ತೀನಿ, ಪಾಪ ಕರ್ಮ. ಹೇಳ್ತು ಈಗಿನ್ನು ಹೋಮ ಮಾಡ್ಯಾನ, ಹವನ ಮಾಡ್ಯಾನ, ಅಗ್ನಿ ದೇವನ ಪ್ರಾರ್ಥನೆ ಮಾಡ್ಯಾನ. ಗಣಾನಾಹಂ ತ್ವಾ ಗಣಪತಿಗುಂ ಹವಾಮಗೆ ಎಲ್ಲ ಪ್ರಾರ್ಥನಾ ಮಾಡ್ಯಾನ. ಇನ್ನೇನು ಗಣಪತಿ ಬಂದು ಬಿಡಬೇಕು, ನೀನು ಅನುಗ್ರಹ ಮಾಡಬೇಕು. ಅವಾಗ ಪಾಪ ಹಂ ಪಾಪ ಕರ್ಮ. ಅರ್ಥ ಇದೆಯಾ? ಅವರಂತಾರ ನೋಡ್ರಿ, ನಿಮ್ಮಲ್ಲೇ ಭಕ್ತ ಇದೆ, ನೀವು ಬಾಯಿನ ದಿವಸನೂ ಹೇಳ್ತೀರಿ ನಾವೆಲ್ಲ ಪಾಪಿಗಳು, ನಾವೆಲ್ಲ ಪಾಪಗಳು. ಮತ್ತೆ ನಾವು ಅದನ್ನು ಹೇಳ್ತೀವಿ, ನೀವೆಲ್ಲ ಪಾಪಿಗಳು. ಇಲ್ಲ ರೀ, ನಮ್ಗೆ ಪಾಪ ಬೇಡ. ಹೌದಾ? ನಮ್ಮ ಅಪ್ಪನ ಮಗ ಬಂದ, ಸನ್ ಆಫ್ ಮೈ ಫಾದರ್ ಬಂದಾನೆ. ಅವೇನ್ ಮಾಡ್ತಾನವ? ನೀವೆಲ್ಲರ ಪಾಪಗಳಂತ ಎಲ್ಲರು ಕೈ ಚಾಚಿ ಕೇಳ್ತಾ ಇದ್ದಾನೆ. ಬಂದ್ರು ನಿಮ್ ಪಾಪಗಳನ್ನೆಲ್ಲ ಸಂಡೆ ಮಾರ್ನಿಂಗ್ ತಂದು ಕೊಡ್ರು. ಅದ ಕನ್ಫೆಸಿಂಗ್ ಹಿಂಗ್ ಅಂತ ಕರೀತಾರೆ. ಎರಡು ಕೈ ಹಿಂಗ್ ಹಿಂಗೆ ಹಿಂಗೆ ಎತ್ತಿರ್ತಾನ. ಬಂದ್ರು ಎಲ್ಲ ಪಾಪ ಹೇಳ್ಕೊತಾರೆ. ಇಷ್ಟಕ್ಕಿಂದಿರ್ತದೆ, ಅದು ಕನ್ಫೆಸಿಂಗ್ ಬಾಕ್ಸ್ ಅಂತ ಕರೀತಾರೆ. ಆ ಬಾಕ್ಸ್ ಒಂದು ಇಷ್ಟಕ್ಕಿಂದಿರ್ತದೆ, ಕಿವಿ ಅಷ್ಟೇ ಇದ್ದಿರ್ತದೆ, ಒಂದು ಕಿಂಡಿರ್ತದೆ. ಇವನ ಬಾಯಿ ಒಳಗೆ ಹೇಳ್ತಿರ್ತಾನೆ, ಆ ಕಡೆಯಿಂದ ಒಳಗಿಂದ ಒಂದು ಕಿವಿಯಲ್ಲಿ ಕೇಳ್ತದೆ. ಹಿಂಗ ಹೇಳ್ತಾನೆ, ನಾ ಅವನಿಗೆ ಪ್ರೀತಿ ಮಾಡಿದೆ, ಅವನಿಗೆ ಕೈ ಕೊಟ್ಬಿಟ್ಟೆ, ಇನ್ನೊಂದು ಪ್ರೀತಿ ಮಾಡಿದೆ, ಆಕೆ ನೋಡಿ ಯಾರೋ ಹೋಗ್ಬಿಟ್ರು, ನಾ ಹಂಗೆ ಮಾಡಿದೆ, ನಾ ಕೊಲೆ ಮಾಡಿದೆ, ನಾನು ಕಳ್ಕನ ಮಾಡಿದೆ. ಒಪ್ಪಲ್ಲ, ಆ ಒಳಗಿದ್ದವ ಇಲ್ಲ ಕೇಳಿಸ್ಕೊತಾರೆ. ಓಕೆ, ಇನ್ನೊಂದು ನೀನು ತಗೊಳ್ಳಿ ನಾ, ಬಿಕಾಸ್ ಯು ಹ್ಯಾವ್ ಸರೆಂಡರ್ ಎವ್ರಿಥಿಂಗ್ ಟು ಜೀಸಸ್ ಆ್ಯಂಡ್ ಜೀಸಸ್ ಟೇಕನ್ ಆಲ್ ಯುವರ್ ಪಾಪ್ಸ್. ಪಾಪ ಎಲ್ಲ ತಗೊಂಡಾನೆ ಅದೇ ಜೀಸಸ್ ಅಂತೇಳಿದ್ರು. ಯು ಪ್ಯಾ ಪ್ಯಾ ಪ್ಯಾ ಪ್ಯಾ ಅಂತ ಆಮೇಲೆ ಏನ್ ಮಾಡೋದು? ನಾಳೆಯಿಂದ ಸೋಮವಾರದಿಂದ ಹೊಸ ಅಕೌಂಟ್, ಹಳೆ ಅಕೌಂಟ್ನಾಗೆಲ್ಲ ಪಾಪ ಹೋಗುದಲ್ಲ. ಈಗ ಅಕೌಂಟ್ ಬುಕ್ ಎಲ್ಲ ಕ್ಲಿಯರ್ ಆಯ್ತದೆ, ಈಗ ಹೊಸ ಅಕೌಂಟ್ ಸ್ಟಾರ್ಟ್. ಫಸ್ಟ್ ಸಂಡೇ ಖಾಲಿ, ಅದಕ್ಕೆ ಸಂಡೇ ಇದೆ ಕನ್ಸೆಪ್ಟ್ ಇದೆ ಅಂತ. ಇಲ್ಲ ಅಲ್ಲ, ಸಿಂಪಲ್ ಜನ ಏನು ಬೆಳಗೆದ್ದಿದ್ದನ್ನೆಲ್ಲ ಹಾಲು ನಂಬುವ ಜನ. ಇಂಥ ಜನರನ್ನು ಯಾರಾದರೂ ಕೂಡ ಮ್ಯಾನಿಪುಲೇಟ್ ಮಾಡ್ತಾರಪ್ಪ, ಮಾಡಲಿರುವ 65 ವರ್ಷ. ಈಗ 65 ವರ್ಷ ಸ್ವತಂತ್ರ ಸಿಕ್ಕ ಮೇಲೆ ಇವತ್ತಿನ ತನಕ ಮಾಡಲಿರುವುದು ಎಷ್ಟು ಮ್ಯಾನಿಪುಲೇಟ್ ಮಾಡಿದ್ರು? ಏನೋ ಮೊದಲನೇ ಸಲ ನಾವು ಅದನ್ನ ಅಳಿಸ ಇವರೇ ನಮ್ಮವರೇ, ಮತ್ತು ಇವರೆಲ್ಲ ಯೂಸಲ ಸದಸ್ ಎಲ್ಲ ನಮ್ಮವರೇ. ಇವರು ವಿಜಯ ಸಿಂಗ್ ಬಂದು ಮಾಡೋದು ಅಟ್ಲೀಸ್ಟ್ ಎಂಟತ್ತು ಜನರು ಈ ಕಡೆ ಬಂದ್ರು ಬರ್ತಾರೆ. ಯಾವ ಹೆಸರ ಬಂದ್ರು ಹೆಸರು ಯಾರು ಕಾಂಗ್ರೆಸ್ ಲೀಡರ್ಸ್ ರಾಹುಲ್ ಗಾಂಧಿ ನಗರ್ಕ ನಗ ಅದಕ್ಕ ಅದು ಇಲ್ಲಿಗೂ ಅಲ್ಲ ಇಲ್ಲಿಗೂ ಅಲ್ಲ ಲಂಡನ್ಗೂ ಅಲ್ಲ ನಮೂನೆ ಹ್ಯಾಂಗಿಂಗ್ ಅದಕ್ಕೇನು ದೃಢತಾ ಅನ್ನೋದ ಇಲ್ಲ ಅದಕ್ಕೆ ಅದು ಬಿಟ್ಬಿಡ ಇವ್ ಬಾಕಿ ಹೇಳಲ್ಲ ನಮ್ಮ ಕ್ಯಾಬಿನೆಟ್ ಒಳಗೆ ಎಷ್ಟು ಬಂದ ನೋಡು ಯಾವ ಹೆಸರು ಕರ್ನಾಟಕ ಅಲ್ಲಪ್ಪ ಹಾ ಚಿದಂಬರಂ ಆಮೇಲೆ ಚಿದಂಬರಂ ಅಂತ ಇಷ್ಟು ಖತರ್ನಾಕ್ ಮನುಷ್ಯ ಅವ ಮನಮೋಹನ್ ಸಿಂಗ್ ದಡ ನಮ್ ಪೈತಿರೂ ಅಲ್ಲ ದಡ ಆ ಕಡೆಯೂ ಅಲ್ಲ ದಡ ಈ ಕಡೆಯೂ ಅಲ್ಲ ಇವ್ರು ಏನ್ರಿ ದೇಶ ರಕ್ಷಣೆ ಮಾಡ್ತಾರೆ ಇವರು ದೇಶವನ್ನು ರಕ್ಷಿಸಬೇಕಾದ್ರೆ ದೇಶದಲ್ಲಿ ನಮ್ಮತನ ಅನ್ನೋ ಭಾವ ಬರಬೇಕು ನಮ್ಮತನ ಅಂದ್ರಿಂದ ನಮ್ಮ ನದಿ ನಮ್ಮ ಪರ್ವತ ನನ್ನ ನೆಲ ನನ್ನ ಗಾಳಿ ಅವಾಗ ಆ ರಾಷ್ಟ್ರದಲ್ಲಿ ನನ್ನ ರಾಷ್ಟ್ರ ಅಂತ ಅಭಿಮಾನ ನನ್ನ ಪರ್ವತ ಅಂದ್ರೆ ಚೈನಾದಲ್ಲಿ ತಗೊಂಡು ಹೋಗ್ಬಿಟ್ಟು ನನ್ನ ನದಿ ಅಂತ ಅನ್ಕೊಳಕ್ ಹೋದೆ ಆ ನದಿನ ತುಂಬ ತುಂಬ ಮಾಡಿ ಹೋಗ್ಬಿಟ್ಟು ಡ್ಯಾಮ್ ಕಟ್ಟಿ 40 ಡ್ಯಾಮ್ ಇವೆ ಗಂಗಾ ನದಿಗೆ ಕ್ಯಾನ್ ಯು ಬಿಲೀವ್ ದಿಸ್ ಗಂಗಾ ನದಿಗೆ ಇವತ್ತಿನವರೆಗೂ ಸರ್ಕಾರ ಕಟ್ಟಿದ ನದಿಗಳು 60 ವರ್ಷದೊಳಗೆ 60 ಅಲ್ಲ ಬರೇ 40 ವರ್ಷ ಈಗ ನಾನು ಹೋದಾಗ ದೆಹಲಿ ಡ್ಯಾಮ್ ಕಟ್ತಾ ಇದ್ರು ಅದೇ ಫಸ್ಟ್ ಡ್ಯಾಮ್ ಅಲ್ಲಿ ಈಚೆಗೆ ಗಂಗಾ ನದಿಗೆ 40 ಡ್ಯಾಮ್ ಕಟ್ಟ್ಯಾರ ಮತ್ತು ಪರ್ವತಗಳ ಡ್ಯಾಮ್ ಯಾಕಾಗಬಾರ್ದು ಆಗ್ಬಿಟ್ಟು ಸುನಾಮಿ ಆಗ್ಬಿಡ್ತು ಗಂಗಾ ನದಿ ಚೂರ್ ಚೂರ್ ಮಾಡ್ತಾರ ನನ್ನ ಗಂಗಾ ಅಂದೆ ನನ್ನ ಗಂಗಾ ಮಾತಾ ಅಂತ ಕರೆದೆ ನನ್ನ ರಾಷ್ಟ್ರ ಅಂತ ಕರಿಬೇಕು ಅನ್ನೋದ್ರೊಳಗೆ ಗಂಗಾ ಚೂರ್ ಚೂರ್ ಮಾಡ್ತಾರೆ ನನ್ನ ಹಿಮಾಲಯ ಅಂತ ಕರಿಬೇಕು ಹೋದೆ ಚೈನಾದಲ್ಲಿ ಕೊಟ್ಬಿಟ್ಟು ನನ್ನ ತನ ನನಗೆ ನೋಡದೆ ಹೋದರೆ ಈ ರಾಷ್ಟ್ರ ನನ್ ಹೆಂಗ ಈ ರಾಷ್ಟ್ರ ನಂದು ಆಗುವುದಲ್ಲ ಈ ರಾಷ್ಟ್ರದ ಬಗ್ಗೆ ಪ್ರೀತಿ ಗೌರವ ಹ್ಯಾಗ ಮುಗಿತದೆ ಅರ್ಥ ಆಗಲಿಕ್ಕೆ ಯಾಕೆ ನಾವು ಯಾಕೆ ನಾವು ಈ ಪ್ರಕಾರ ಇಂಥವರಿಂದ ಆಳಲ್ಪಟ್ಟಿವಿ ನಮ್ಮತನ ಕರ್ಕೊಂಡ್ಬಿಟ್ಟಿವಿ ಅದಕ್ಕೆ ನಾವು ಇವ್ರು ನಮ್ಮನ್ನು ಆಳೋದು ಭಾರಿ ಈಜಿ ಆಯ್ತು ಈ ಥರನ ಹಂಗ ಗೆಲ್ಲೋಣ ಅಂತ ಹೊಂದ್ರು ಹಲ್ಲು ಮುರ್ಕೊಂಡ್ರು ಮೂಗು ಹೊಡ್ಕೊಂಡ್ರು ತಲೆನೂ ಹೊಡ್ಕೊಂಡ್ರು ಮುಖನ್ನ ತೋರಿಸೋಲ್ಲ ನೋಡಿ ಅವ ನಾಪತ್ತೆ ಆಕೆ ಬಂದು ಕಾಂಗ್ರೆಸ್ ಆಫೀಸ್ ಬಂದು ಐ ವಿಶ್ ಆಲ್ ದಿ ಬೆಸ್ಟ್ ವಿಶಸ್ ಟು ಎಲೆಕ್ಟೆಡ್ ಅಂಡ್ ಆಲ್ಸೋ ಐ ಕಂಗ್ರಾಚುಲೇಟ್ ದಿ ಪೀಪಲ್ ಅಂತ ಏನೋ ನಾಲ್ಕು ಮಾತು ಮಾತಾಡಿ ಹೋದ ಅವರೇನು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಲ್ಲ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ರಾಹುಲ್ ಗಾಂಧಿ ಕರ್ಜಿ ಶೇಖ್ ಬಂದು ಎರಡು ಮಾತು ಹೇಳಿ ಮೋದಿಗೊಂದು ನಮಸ್ಕಾರ ಮಾಡಿ ಬೇಡ ನೀವು ಕೈ ಚಾಚಿದ್ರೆ ಮೋದಿ ಕೈ ಚಾಚ ಒಂದು ಇನ್ನೊಂದ್ಸರಿ ಇವರು ಒಂದಲ್ಲ ಹೇಳಿ ನಾನೇ ಕೈ ಚಾಚೋದ್ರಿಂದ ಉಳಿದಿದೆ ಅಷ್ಟೆ ಏನಿವೆ ಗೊತ್ತಾಗಲಿಲ್ಲ ನಾವು ವಾಕ್ಯಗಳ ಅರ್ಥವನ್ನ ಯಾವ ತರ ಮಾಡಬೇಕು ಉಪನಿಷತ್ತುಗಳಲ್ಲಿಯ ವಾಕ್ಯಗಳ ಅರ್ಥವನ್ನ ವಾಚ್ಯಾರ್ಥವಾಗಿ ಮಾಡಬೇಕಾ ಲಕ್ಷ್ಯಾರ್ಥವಾಗಿ ಮಾಡಬೇಕಾ ಲಕ್ಷ್ಯಾರ್ಥವಾಗಿ ಮಾಡಬೇಕು ಅದು ನೀನೇ ಆಗಿದ್ದೀಯ ಆ ಪರಮಾತ್ಮನು ನೀನೇ ಅಂತ ಹೇಳಿದಾಗ ಆ ಪರಮಾತ್ಮ ಆ ಪರಮಾತ್ಮ ಅನ್ನೋ ಶಬ್ದಕ್ಕೆ ಎರಡು ಅರ್ಥಗಳಿವೆ ಒಂದು ವಾಚ್ಯಾರ್ಥ ಒಂದು ಲಕ್ಷ್ಯ ಅದು ನೀನೇ ಆಗಿದ್ದೀಯ ಅಂದಾಗ ನಿನಗೂ ಕೂಡ ಎರಡು ಅರ್ಥ ಇವೆ ಒಂದು ವಾಚ್ಯಾರ್ಥ ಒಂದು ಲಕ್ಷ್ಯ ಗಣಪತಿ ಅಂತ ಒಬ್ಬನ ಹೆಸರು ಗ್ರಾಮೀಣ ಭಾಗದಲ್ಲಿ ಹುಟ್ಟಿದವ. ಯಲಗುಪ್ಪಿ ಅಂತ ಒಂದು ಗ್ರಾಮ, ಒಂದು 300-400 ಮನೆ ಇದೆ ಗದಿಗೆ ಹೋಗುವ. ಯಲಗುಪ್ಪಿಯಲ್ಲಿ ಹುಟ್ಟಿದ. ದೊಡ್ಡವನಾದ ಸಿದ್ರಪಾನಂದ್ರ ಉಪನ್ಯಾಸವನ್ನು ಕೇಳಿದ, ಹಠ ಬಿದ್ದ. ಸ್ವಾಮಿ ತಂದೆ ಒಂದು ಗುರುಕುಲ ಕಟ್ಟಿ, ಇಲ್ಲಪ್ಪ ನನಗೆ ಕಟ್ಟೋ ಶಕ್ತಿ ಇಲ್ಲ, ಇರ್ಲಿಕ್ಕೆ ನನಗೆ ಒಂದು ಗುರುಸಲಿಲ್ಲ, ನಾನು ಗುರುಕುಲ ಕಟ್ಟಿ ಅಂತ ಹೇಳಿದೆ. ಮತ್ತೆ ಬಂದ, ಸ್ವಾಮಿ ಒಂದು ಗುರುಕುಲ ಕಟ್ಟಿ, ನಾನು ಬಂದು ಗುರುತೀನಿ, ನನಗೆ ನಿಮ್ಮಿಂದ ಎಲ್ಲ ಕಲ್ತ್ಕೋಬೇಕು. ನನ್ನ ಸುದ್ದಿ ಗೊತ್ತಾಯ್ತು, ಕೋಲಾರದೊಳಗು ಗುರುಕುಲ ಕಟ್ಟ್ಯಾರ ಅಂತ ಗೊತ್ತಾಯ್ತು. ನೋಡಪ್ಪ ಅಲ್ಲಿ ಗುರುಕುಲ ಇದೆ, ಸ್ವಾಮಿ ಬ್ರಹ್ಮಾನಂದಿ ಕಳಿಸ್ತಾರೆ, ನಿಮ್ಗೆಲ್ಲ ಕಳಿಸ್ಲಿಕ್ಕೆ ನನಗೆ ಮನಸ್ಸಿಲ್ಲ, ಆದ್ರೆ ನಾನು ಅಸಹಾಯಕನಿದ್ದೆ, ನೀನು ಅಲ್ಲಿ ಹೋಗಿ ಕಲ್ತ್ಕೋ ಅಂದೆ. ಲೆಟ್ರು ಕೊಟ್ಟೆ ಬ್ರಹ್ಮಾಜಿ, ಈ ಹುಡುಗನ ಕರ್ಕೊಡ್ರಿ. ಹೋದ ಅಲ್ಲಿ ಸೇರ್ಕೊಂಡ, ಅವರು 10 ಮಂದಿನೇ ಇದ್ರು ಅಷ್ಟೆ, 10-12 ಮಂದಿ ಇದ್ರು ಮೊದಲನೇ ಬ್ಯಾಚ್ ಫಸ್ಟ್ ಬ್ಯಾಚ್. ಅದರೊಳಗೆ 6 ಮಂದಿ ನಮ್ಮ ಸ್ಟೂಡೆಂಟ್ಸ್ ಸೇರ್ಕೊಂಡ. ಅದಾದ ಮೇಲೆ ನನಗೂ ಅವನಿಗೂ 13 ವರ್ಷ ಸಂಬಂಧನೇ ಇಲ್ಲ, 13 ವರ್ಷ. ಈಗ ಒಂದು 6-7 ವರ್ಷದ ಹಿಂದೆ ಹುಬ್ಬಳ್ಳಿಯಲ್ಲಿ ಮಾತಾಡಿ ಏನು ಮಾಡಿದ್ರು, ಚಿಲ್ಡ್ರನ್ ಕ್ಯಾಂಪ್ ಇಟ್ಟರು. ಆ ಕ್ಯಾಂಪಿನ ಕೊನೆಯ ದಿವಸ ನನಗೆ ಕರೆದ್ರು, ನನಗೆ ಬರ್ಲಿಕ್ಕೆ ಆಗೋದಿಲ್ಲ ಅಂದೆ, ಬೇರೆ ಪ್ರೋಗ್ರಾಮಲ್ಲಿ ಇರ್ತೀನಿ ಅಂತಂದೆ. ಹಾಗಾದ್ರೆ ಅವ್ರನ್ನ ಕರಿಬೇಕು ಮಾಡೀನಿ ಅಂತಂದ್ರೆ, ಕರೀರಿ ಅಂತ. ಯಾರನ್ನ ಕರಿತೀರಿ? ಚಿನ್ನಾಂಶದ ಒಬ್ಬರು ಸನ್ಯಾಸಿ ಇದ್ದಾರೆ, ಅವ್ರನ್ನ ಕರಿಬೇಕನ್ನು ಮಾಡಿದೆ, ಕರೀರಿ, ನನಗೇನು ಸಮಸ್ಯೆ ಇಲ್ಲ. ಸಮಸ್ಯೆ ಚಿನ್ನಾಂಶದವರು, ನನಗೇನು ಸಮಸ್ಯೆ, ನಾನು ಗಾಳಿ ಬಂದಿದ್ದೆ, ಕರೀರಿ ಅಂತ ಕರೆದ್ರು. ಅವನು ಬಂದ, ಜನರಲ್ಲಿ ಯಾರೂ ಬರೋದಿಲ್ಲ, ನಾವು ಕರೆದ್ರೆ ಬರೋದಿಲ್ಲ, ಅವ್ರು ಕರೆಯೋದಿಲ್ಲ, ನಾವು ಕರೆದ್ರೆ ಬರಂಗಿಲ್ಲ, ಅವ್ರು ನಮ್ಮನ್ನು ಕರೆಯಂಗಿಲ್ಲ. ನಮ್ಮೂ ಇಂಟರ್ನಲ್ ಜಗಳ, ನಮ್ಮಿಂದ ಅಲ್ಪ ಮಾಡ ಅವರಿಗೆ. ಆಮೇಲೆ ಅವನು ಬಂದ, ಸುದೈವೋ ದುರ್ದೈವೋ ನನ್ನ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗುತ್ತೆ, ನಾನು ಖಾಲಿ ಇದ್ದೇನೆ ಅಂದ್ರೆ ನಾನು ಬಂದೆ, ನಾನು ಬಂದೆ, ಅವರು ಬಂದು ಕೂತ್ಕೊಂಡ್ಬಿಟ್ಟಿದ್ರು ಮುಂಚೆ, ಸರಿ ಬಿಡು ಅಂತ ನಾನು ಬಂದೆ. ಪ್ರೋಗ್ರಾಮ್ ಮುಗಿದ್ದು, ಇನ್ನು ಜಸ್ಟ್ ಸ್ಕೂಲ್ ಕಟ್ತಾ ಇದ್ದೆ, ನಾನು ಜಸ್ಟ್ ಕಟ್ತಾ ಇದ್ದೆ 6 ವರ್ಷ ಹಿಂದೆ ನೀವು ಮಾಡಿ. ಆಮೇಲೆ ಬಂದು ನೋಡೋ, ಸ್ವಲ್ಪ ಸ್ಕೂಲ್ ತೋರಿಸ್ತೀನಿ ಬನ್ನಿ ಅಂತಂದೆ. ಸ್ಕೂಲಿ ಆಗಿಲ್ಲ ಅಂದರು, ಇದೆ ನನ್ನ ತಲೆ ಒಳಗೆ, ಹೆಂಗೆಂಗೆ ಏನೇನು ಬರ್ತದೆ ಹೇಳ್ತೀನಿ ಬನ್ನಿ ಕರ್ಕೊಂಡು ಎಲ್ಲ ತೋರಿಸ್ತಾ ಇದ್ದೆ. ಮುಗಿಸ್ಕೊಂಡು ಬರ್ಬೇಕಾದ್ರೆ, ನೀವು ಕೋಲಾರದಲ್ಲಿದ್ರ ಚಕ್ಕಳ್ಳಿ ಅಂತ ಏನಂತು, ಚಕ್ಕಳ್ಳಿಯೊಳಗಿದ್ರ ಹೌದು, ಬ್ರಹ್ಮಾನಂದ ಹತ್ರ ಅಭ್ಯಾಸ ಮಾಡಿದ್ದೀರಾ ಹೌದು, ಸಂತೋಷ. ಒಂದು ಹುಡುಗ ನನ್ನ ಹತ್ರ ಇದ್ದ, ಅವನ ಹೆಸರು ಗಣಪತಿ ಅಂತೇಳಿ, ಅವನು ನಾನೇ ರೆಡ್ಡಿ ಕೊಟ್ಟು ಕಳಿಸಿದ್ದೆ, ಹೋಗಿ ಅಲ್ಲಿ ಜಾಯ್ನ್ ಆಗಿದ್ದ, ಒಳ್ಳೆ ಹುಡುಗ, ಭಾರಿ ಇಷ್ಟವಾದ ಹುಡುಗ, ಅನಿವಾರ್ಯವಾಗಿ ಒತ್ತಾಯ ಹುಡುಗಾಗಿ ನಾನು ಕಳಿಸ್ಬೇಕಾಯ್ತು, ನನಗೆ ಅವಕಾಶ ಸಿಗಲಿಲ್ಲ. ಅವನು ಈಗ ಎಲ್ಲಿದ್ದಾನೆ ನಿಮಗೇನಾದ್ರು ಗೊತ್ತಾ? ಹಾಗೆ ಅಂದ ತಕ್ಷಣನೇ ಪಾಪಂತ ಕಾಲ ಮೇಲೆ ಬಿದ್ದುಬಿಟ್ಟ ಅವನು, ಈಗ ಯಾಕೆ ಯಾಕೆ ಏನಾಯ್ತಪ್ಪ, ಏನಾಯ್ತು ಏನಾಯ್ತು, ಹಿಂಗ್ಯಾಕೆ ಮಾಡ್ತಾಯಿದ್ದೆ ಕಣ್ಣಾಗ ನೀರು ತುಂಬಿಕೊಂಡೆ. ಸ್ವಾಮೀಜಿ, ಅವನೇ ನಾನು, ಅವನೇ ಅವನ ಹೆಸರು ಗಣಪತಿ, ನಿನ್ನ ಹೆಸರು ಆನಂದ ಸರಸ್ವತಿ. ಅವನು ಇದ್ದದ್ದು ಆವಾಗ, ನೀನಿದ್ದು ಇವಾಗ. ಅವನು ಪ್ಯಾಂಟ್ ಶರ್ಟ್ ಹಾಕೊಂಡು ನನ್ನ ಕ್ಲಾಸಿಗೆ ಬರ್ತಿದ್ದ, ನೀನು ಸಾಫ್ರನ್ ಹಾಕೊಂಡಿದ್ದೀಯ. ಅವನೇ ನೀನ್ ಹೆಂಗಾಗ್ತೀಯ ಅಂತ ಕೇಳೋದಿಲ್ಲ ನಾವು, ಅದ್ರ ಬಗ್ಗೆ ಏನ್ ಮಾಡ್ತೀವಿ, ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ತೀವಿ. ಏ ಹೌದಲ್ಲ, ನನ್ಗೆ ಗೊತ್ತೇ ಆಗ್ಲಿಲ್ಲ, ಏನು ತಪ್ಪಾಗಿ ಬಿಟ್ಟಿದೀಯಾ ಅಂತಂದೆ. ಆಮೇಲೆ ಏನೇನಾಯ್ತು, ಹೇಗಾಯ್ತು ಎಲ್ಲ ಹೇಳ್ಕೊಂಡ. ಏನಾಯ್ತು ಹೇಳ್ರಿ ಈಗ? ವಾಚ್ಯಾರ್ಥ ನೀವು ನೋಡಿದ್ರೆ ಅವನ ಹೆಸರೇ ಬೇರೆ ಇವನ ಹೆಸರೇ ಬೇರೆ, ಒಪ್ಪಿದ್ರ? ವಾಚ್ಯಾರ್ಥ ನೀವು ನೋಡಿದ್ದೆ ಅವನ ಹೆಸರೇ ಬೇರೆ ಇವನ ಹೆಸರೇ ಬೇರೆ, ಅವನ ಕಾಲಮಾನ ಬೇರೆ ಇವನ ಕಾಲಮಾನ ಬೇರೆ. ಇವನು 2004 ಇಸ್ವಿ, ಅವನು ಅವಾಗಿದ್ದವನು ಅವನು 1981 ಇಸ್ವಿ, 1981 ಇಸ್ವಿ ಇದು 2004 ಇಸ್ವಿ. ಇಸ್ವಿನ ಬ್ಯಾರೆ, ವೇಷನ ಬ್ಯಾರೆ, ಅವನ ಅವನ ಹೆಸರುಗಳ ಬ್ಯಾರೆ, ಅವನ ಪ್ರೊಫೆಷನ್ನ ಬ್ಯಾರೆ, ಅವ ಡಿಗ್ರಿ ರೈತ, ಇವ ಸನ್ಯಾಸಿ ಉಪನ್ಯಾಸಕ, ಪ್ರೊಫೆಷನ್ ಬ್ಯಾರೆ, ಇಬ್ರು ಒಂದೇ ಹೆಂಗಾಗ್ತಾರೆ ನೀವ್ ಹೇಳ್ರಿ? ಇಬ್ರು ಒಂದೇ ಹೆಂಗಾಗ್ತಾರೆ? ಆ ಇಸ್ವಿನ ಬೇರೆ, ಇವನ ಇಸ್ವಿನ ಬೇರೆ, ಅವನ ಹೆಸರು ಬೇರೆ, ಇವನ ಹೆಸರು ಬೇರೆ, ಅವನ ವೇಷ ಬೇರೆ, ಇವನ ವೇಷ ಬೇರೆ. ಅದೇ ಇಬ್ರು ಒಂದೇ ಹೆಂಗಾಗ್ತಾರೆ ಅವರು? ಹೇಗೆ ನಿಮ್ಮ ಮನಸ್ಸಿನೊಳಗೆ ಆ ಇಸ್ವಿ ತೆಗೆದಾಕ್ರಿ, ಈಗಿನ ಇಸ್ವಿ ತೆಗೆದಾಕ್ರಿ, ಆ ಹೆಸರು ತೆಗೆದಾಕ್ರಿ, ಈ ಹೆಸರು ತೆಗೆದಾಕ್ರಿ, ವೇಷ ನಾಮ ರೂಪ ಅವನ ಪ್ರೊಫೆಷನ್ನು ಎಲ್ಲ ತೆಗೆದಾಕ್ಬಿಟ್ರೆ ಇಲ್ಲಿ ಏನು ಉಳಿತದೆ? ಇಬ್ರು ಉಳಿತಾರ, ಒಬ್ರು ಉಳಿತಾರ? ಅದೇ ಸತ್ಯ. ನೀ ವಾಕ್ಯಗಳ ಅರ್ಥವನ್ನು ಈ ಪ್ರಕಾರ ನೀವು ಕುಟ್ಕೊಂಡು ಕೇಳು. ಹೇಗೆ ಲಕ್ಷ್ಯಾರ್ಥ ಅಂತ ನಾಮರೂಪಗಳಿಂದ ಸಹಿತವಾದದ್ದರಲ್ಲಿಯ ನಾಮರೂಪಗಳನ್ನು ತೆಗೆದು ಬಿಟ್ಟಿದ್ದಾದರೆ ಲಕ್ಷ್ಯ ಏನು ಉಳಿತದೋ ಅದು ಎರಡಲ್ಲ, ಅದು ಒಂದು. ಅಲ್ಲ ಅರ್ಥ ಅಲ್ಲ ಅರ್ಥ ಆಯ್ತಾ? ಈಗ ಒಂದು ಉದಾಹರಣೆ ಕೊಡ್ತೀನಿ, ಅರ್ಥ ಆಯ್ತು ಚೆನ್ನಾಗಿ ಅರ್ಥ. ಮನೆ ಹಿಂದ್ಗಡೆ ಸಂಪ್ ಅಂತ ಮಾಡ್ತಾರೆ, ನೀರಿನ ಟಾಕಿ ಮಾಡ್ತಾರೆ, ಅಲ್ಲಿಂದ ಒಂದು ಪಂಪ್ ಹಚ್ತಾರೆ, ನಾನು ಸಿಂಟೆಕ್ಸ್ ಅಂತ, ಸಿಂಟೆಕ್ಸ್ ಅಂದ್ರೆ ಒಂದು ಪೈಪ್ ಹಾಕ್ತಾರೆ, ಹೌದಾ? ಆ ಪೈಪ್ನಿಂದ ಬಾತ್ರೂಮ್ಗೂ ಕನೆಕ್ಷನ್ ಕೊಡ್ತಾರೆ, ಅಡಿಗೆ ಮನೆಗೂ ಕನೆಕ್ಷನ್, ಹೌದಲ್ಲ? ಗೊತ್ತದಲ್ಲ. ಟ್ಯಾಂಕ್ ಪೀಟರ್ ಪೀಟರ್ ಅಂತ ಅವ ಕಟ್ಟಿದ್ದಾರೆ, ಟ್ಯಾಂಕ್ ಕಟ್ಟಿದ್ದು ಯಾರು? ಪೀಟರ್. ಆಮೇಲೆ ಪ್ಲಂಬಿಂಗ್ ಕೆಲಸ ಯಾರು ಮಾಡಿದ್ರು ಅಂತಂದ್ರೆ ಮುಲ್ಲಾ ಸಾಬ ಮಾಡ್ತಾರೆ. ಪೀಟರ್ ಟ್ಯಾಂಕ್ ಕಟ್ಟದ, ಮುಲ್ಲಾ ಸಾಬ ಪ್ಲಂಬಿಂಗ್ ಕೆಲಸ ಮಾಡ್ದ, ಮೋಟರ್ ಮ್ಯಾಲೆ ಎತ್ತದು, ಅಡಿಗೆ ಮನೆಗೆ ಬಂದ ನೀರಂದ್ರೆ ಅದು ಮಡಿ ನೀರು, ಅದು ಬಾತ್ರೂಮ್ನಲ್ಲಿ ನೀರು ಹೋಗ್ತಂದ್ರೆ ಅದು ಯಾವುದಿದೆ? ಮೈಲಿಗೆ ನೀರು. ಆ ನೀರು ಯಾರು ಇಲ್ಲಿ ಉಪಯೋಗ ಮಾಡೋದಿಲ್ಲ, ಈ ನೀರು ಯಾರು ಅಲ್ಲಿ ಉಪಯೋಗ ಮಾಡೋದಿಲ್ಲ, ಎಷ್ಟು ನೀರು? ಹೇ, ಒಂದು ನೀರಂದ್ರೆ ಟ್ಯಾಂಕಿನ ನೀರು, ಸಂಪಿನ ನೀರು, ಸಿಂಟೆಕ್ಸ್ ನೀರು, ಮುಳ್ಳ ಸಾಬೂನ್ ನೀರು, ಪೀಟರ್ ಸಾಬೂನ್ ನೀರು, ಒಳಗಿನ ನೀರು, ಹೊರಗಿನ ನೀರು, ಎಷ್ಟು ನೀರು? ಒಂದ ನೀರು. ಅಕ್ಕಡಿಗೆ ನೋಡಿದ್ದೆ ಆದರೆ ಅದು ಬೇರೆ ಅರ್ಥ ತಗೋತದೆ, ಇಕ್ಕಡಿಗೆ ನೋಡಿದ್ದೆ ಆದರೆ ಅದು ಬೇರೆ ಅರ್ಥ ತಗೋತದೆ, ಮೇಲೆ ನೋಡಿದ್ದೆ ಆದರೆ ಅದು ಬೇರೆ ಅರ್ಥ ತಗೋತದೆ. ನೀರು ಬೇರೆ ಬೇರೆ ಆಗಿಲ್ಲ, ಒಂದೇ ನೀರ. ಹಾಗೆ ಉಪನಿಷತ್ ವಾಕ್ಯಗಳು ನಮಗೆ ತಿಳಿಸಿಕೊಡ್ತಾವ ಏನು ಅಂತಂದ್ರೆ ಲಕ್ಷ್ಯಾರ್ಥ ಏನು, ಇರುವುದೊಂದೇ ಚೈತನ್ಯ. ಈ ಕಡೆಗೆ ನೋಡಿದರೆ ಅವನ ಜೀವಾತ್ಮ ಅನ್ಸ್ಕೊಳ್ತಾನೆ, ಆ ಕಡೆಗೆ ನೋಡಿದರೆ ಅವನ ಪರಮಾತ್ಮ ಅನ್ಸ್ಕೊಳ್ತಾನೆ. ಆ ಕಡೆಗೆ ನೋಡೋನು ಯಾರು? ಈ ಜೀವಾತ್ಮ ತನ್ನನ್ನು ಜೀವಾತ್ಮ ಅಂತ ಭ್ರಮಿಸಿಕೊಂಡು ಆ ಕಡೆಗೆ ಪರಮಾತ್ಮ ಅಂತ ನೋಡ್ತಿರ್ತಾನೆ. ಎಷ್ಟು ಚೈತನ್ಯ? ಒಂದೇ ಚೈತನ್ಯ. ತಾನು ಚೈತನ್ಯವೇ ಆಗಿದ್ದಾನೆ, ಯೂಸ್ಲೆಸ್ ಫೆಲೋ, ಸ್ಟೂಪಿಡ್ ಫೆಲೋ, ತಾನು ಚೈತನ್ಯವೇ ಆಗಿದ್ದಾನೆ. ಆದರೆ ಅದನ್ನು ಕಡೆಗಣಿಸಿ ತಾನು ಸಿಂಗಲ್ ಬಾಡಿ ಅಂತ ತಿಳ್ಕೊಂಡಾನೆ, ತಾನು ದುಃಖಿ ಸುಖಿ ಅಂತ ಅಂದ್ಕೊಂಡಾನೆ, ತನ್ನನ್ನು ತಾನು ಏನೇನೋ ಆಗಿ ಭ್ರಮಿಸಿಕೊಂಡಿದ್ದಾನೆ. ತನ್ನನ್ನು ತಾನು ಸುಖಿ ದುಃಖಿ ಅಲ್ಪ ಅತೃಪ್ತ ಪಾಪಿ ನನ್ನ ಕೈಯಿಂದ ಏನಾಗ್ತದೆ? ಅಯ್ಯಯ್ಯ, ಸಾಧಿಸ್ತಾ ಎಲ್ಲರೂ ಆ ಚೈತನ್ಯ, ಆ ಚೈತನ್ಯವೇ ನೀನು, ಚೈತನ್ಯದ ಸಾಗರವೇ ನೀನಾಗಿದೀಯ, ಚೈತನ್ಯದ ಬುಗ್ಗೆ ನೀನಾಗಿದೀಯ. ಆದರೆ ಮಲಿನವಾದ ಕೊಳತು ಹೋದ ಕೊಚ್ಚೆಯ ಥರ ನಡ್ಕೊಳ್ತಾ ಇದ್ದ ಆವಾಗ ಚೈತನ್ಯ ಏನಾಯ್ತು? ನೀನೇ ಚೈತನ್ಯ, ನೀನು ಕೊಚ್ಚೆ ಥರ ನಡ್ಕೋತಿದ್ಯಾ, ಕೆಸರಿನ ಥರ ನಡ್ಕೋತಾ ಇದೀಯಾ? ಆ ಚೈತನ್ಯ ಏನಾಯ್ತು? ಈಗ ಎಕ್ಕಡೋ ಒಂದಿ ಚೈತನ್ಯ ಎಲ್ಲದೆ, ಅಯ್ಯೋ ಪರಮಾತ್ಮಳು ಎಕ್ಕಡೋ ಉನ್ನಾರು, ತಾನೇ ಚೈತನ್ಯ, ಎತ್ತಿ ಹೆಸರು ಬಿಟ್ಟು ಆಚೆಗೆ. ಆಮೇಲೆ ಕೇಳೋದು, ಬಾರೋ ಬಾರೋ ಬಾರೋ ಜೈ ಜಗದೀಶ ತನ್ನ ಮನ ಧನ ಸಬ ತೇರ ಸಬ ಕುಛ ಹೈ ತೇರಾ. ಯಾರು ಜೀವಾತ್ಮ? ತೇರಾ ತುಝಕೋ ಅರ್ಪಣ ಚಲಾಗೆ ಮೇರಾ, ಜಯ ಜಗದೀಶ ಧನ್. ಅವ 20-30 ವರ್ಷ ಹಿಂದೆ ದಿವಸ ಪ್ರಾರ್ಥನಾ ಮಾಡಿದ್ದ ಮಾಡಿದ್ದ ಮಾಡಿದ್ದ ಮಾಡಿದ್ದ ಆ ದೇವರು ಗಡಗಡ ಅಂತ ಒಂದ್ಸಲ ಬಂದೇ ನಿಂತ. ಪಾಪ ಎಷ್ಟು ಇವನಿಗೆ ತೊಂದರೆ ಮಾಡುವುದು, ನೀವು ಉದ್ಧಾರ ಮಾಡಿದ ಬಂದ. ಅವನು ಬರೋದಕ್ಕೆ ಇವನು ದೇವಸ್ಥಾನ ಬರೋದಕ್ಕೆ ಸೇರಿದ್ದಾನೆ. ಗಂಟೆ ಹೊಡೆದು ತನ್ನ ಮನ್ನ ಧನ್ ಸಬ್ಬ ತೇರ ಧನ್ ಸಬ್ ಕುಛ ಹೈ ತೇರಾ ಧನ್ ತೇರಾ ತುಝಕೋ ಅರ್ಪಣ ಹಾಗೆ ಮೇರಾ ಅಂದ. ಅಂದ್ಬಿಟ್ಟು ಶಿವ ಕಡೆ ತೆರೆಕೊಳ್ಳುತ್ತ, ನಿನ್ನೇನು ಎಲ್ಲಾನು ಕೊಟ್ಟು ಹೋಗಿದ್ದ, ಎಲ್ಲಾನು ಕೊಟ್ಟ ಮೇಲೆ ಇವನಷ್ಟು ಉಳಿದನ್ನು ಕೊಡ್ಲಿಕ್ಕೆ, ಮತ್ತೆ ಇವತ್ತೊಂದನ್ನು ಕೊಡ್ಲಿಕ್ಕೆ? ಓಹೋ, ನಿನ್ನೆ ಕೊಟ್ಟಂಗ ಮಾಡ್ದ, ಭಗವಂತನ ಹೆಸರಿನಲ್ಲಿ ಎಲ್ಲಾ ಭಕ್ತರು ಚೀಟಿಂಗ್ ಮಾಡ್ತಾರೆ. ನಾ ಹೇಳ್ತೇನೆ ಕೇಳಿದ್ರು, ಸಿಂಪಲ್ ನಾವೇ ಹೇಳ್ತೀನಿ. ನಾವು ಜನ ಭಾರಿ ಸಾಧಾ ಸೀತಾ ಜನ ಇಂಥವೆಲ್ಲ ಐಡಿಯಾಸ್ಗಳನ್ನ, ಕಥೆಗಳನ್ನ, ಸವಾಲುಗಳನ್ನ ಪಂಪ್ ಮಾಡಿ ನಮ್ಮ ಮನಸ್ಸು ಬುದ್ಧಿಯೊಳಗೆ ಇಂಥವನ್ನೆಲ್ಲ ಇಂಜೆಕ್ಟ್ ಮಾಡಿ ನಮ್ಮ ಚಿಂತನಾ ಕೆಪಾಸಿಟಿಯನ್ನ, ಚಿಂತನ ಶಕ್ತಿಯನ್ನ, ವಿವೇಕದ ಶಕ್ತಿಯನ್ನ ಆಳಿಸಿ ಹಾಕಿದೆ. ಅದಕ್ಕೆ ಮತ್ತೆ ಅಯ್ಯವ್ವ ತಾಯಿ ನೀನ ನಮ್ಮ ಮನೆ ಬರ, ನೀನ ಆಳವ ಅಂತ ಇಂದಿರಾ ಗಾಂಧಿಗೂ ತಂದಿದ್ವಿ, ಸೋನಿಯಾ ಗಾಂಧಿಗೂ ತಂದಿದ್ವಿ. ಯಾಕೆ? ಏನ್ ಇಲ್ಲೇ ಇಲ್ಲ, ಖೋಖಾ ಸೊಳ್ಳು ತನ್ನನ್ನು ತಾನು ಅಲ್ಪ ಅತ್ಯುತ್ತಾನಂತ ಭಾವಿಸಿ, ತನ್ನನ್ನು ತಾನು ಜಡ 30 ಕಿಲೋ ಅಷ್ಟು ಕೊಡ್ತೀಯ ಸಾಕು ಬಿಡಪ್ಪ. ಆಮೇಲೆ ಬರೇ ಬಾರೋ ಸ್ವಲ್ಪ ಮನೆಯಿಂದ ಆಶ್ರದ ಕೆಲಸದ ಅಯ್ಯ 30 ಕಿಲೋ ಅಷ್ಟಿನ ಸಿಕ್ಕೈತ್ರಿ ನಾವೇ ಕೊಡೋಣ ಮುಗದ. ಇದಕ್ಕೇನಂತಾರ, ಇದಕ್ಕೆ ಶ್ರೀಮಂತಿಕೆ ಅಂತಾರೋ ಏನ ಭಿಕ್ಷುಕತನ ಅಂತಾರೆ. ಇದು ಬೆಟ್ಟರಿ ಭಿಕ್ಷುಕರು, ಇಡೀ 65 ವರ್ಷ ಕಾಂಗ್ರೆಸ್ ನಮ್ಮನ್ನ ಭಿಕ್ಷುಕರನ್ನಾಗಿದ್ದಾರೆ. ಯಾವಾಗ ಬಂದ ಕೇಳಿ, ಬನ್ನಿ ಬನ್ನಿ ನಮಗೆ ರಸ್ತೆ ಮಾಡಿಸ್ಕೊಡ್ರಿ, ನಮಗೆ ಕೆರೆ ಮಾಡಿಸ್ಕೊಡ್ರಿ, ನಮ್ಮ ಬಿಲ್ಡಿಂಗ್ ಕಟ್ಕೊಡ್ರಿ, ನಮಗೆ ಅನ್ನ ಕೊಡ್ರಿ, ನಮಗೆ ಹೊಳಗಿ ಕೊಡ್ರಿ, ನಮಗೆ ಸುಕ್ಕ ಕೊಡ್ರಿ, ನಮಗೆ ಟೇಲಿಂಗ್ ಮಷೀನ್ ಕೊಡ್ರಿ, ಕೊಡ್ರಿ ಕೊಡ್ರಿ. ಒಬ್ಬನಾರೇ ಬಂದು ನೀನು ಸ್ವಾವಲಂಬಿ ಆಗಿ ನಿನ್ನ ಕಾಲವನ್ನು ನಿಂತ್ಕೊಂಡು ಜೀವನ ನಡೆಸು ಅಂತ ಒಬ್ಬನಾದರೂ ನಮಗೆ ಅವಕಾಶ ಮಾಡಿ ಕೊಟ್ಟಾನ, ಅಕಸ್ಮಾತ್ ಅವಕಾಶ ಮಾಡಿ ಕೊಟ್ಟಾನ ಅಂದ್ರೆ ಅದರೊಳಗೆ 10 ರೂಪಾಯಿಗೆ 100 ರೂಪಾಯಿ ಲಂಚ ತಗೊಂಡಿ. ಇಂತ ಇಂತಹ ಪಾಪಿ, ಇಂತಹ ದುರಾತ್ಮ, ಇಂತಹ ಜಡನಾದ ಜೀವ, ಆ ಪ್ಯೂರ್ ಶುದ್ಧ ಚೈತನ್ಯ ತಾನೇ ಆಗಿದ್ದರೂ ಕೂಡ ಅಜ್ಞಾನದಿಂದಾಗಿ ಅದನ್ನು ಎಲ್ಲಿ ಇಟ್ಬಿಟ್ಟವನು, ತಾನೇ ಬೇರೆ ಆ ಚೈತನ್ಯ ಪರಮಾತ್ಮನೇ. ತಾನು ಅಲ್ಪಜ್ಞ, ಪರಮಾತ್ಮ ಸರ್ವಜ್ಞ. ತನಗಿಷ್ಟೇ ಶಕ್ತಿ ಇದೆ, ಪರಮಾತ್ಮನಿಗೂ ಅಗಾಧವಾದ ಶಕ್ತಿ ಇದೆ. ಅವನ ಬೇರೆ ನಾನು ಇದನ್ನು ನಾವು ಅಲ್ಲ ಕರೆಯೋದಿಲ್ಲ. ಅವನ ಅಗಾಧವಾದ ಶಕ್ತಿಯು ಎಸ್, ಇವನ ಅಲ್ಪ ಶಕ್ತಿಯು ಇವನಿಗೆ ಇದು ಎಸ್. ಆದರೆ ಈ ಶಕ್ತಿ ಶಕ್ತಿಗಳನ್ನು ಹೊರತುಪಡಿಸಿ ಒಳಗೆ ಒಂದು ಯುಕ್ತಿ ಇದೆ ಅಲ್ಲ, ಏನು ಚೇತನತ, ಅದು ಹೇಳ್ದಾಗಿದೆಯಾ ಅನ್ನುವ ಲಕ್ಷಾರ್ಥದಿಂದ ಶಾಸ್ತ್ರವನ್ನು ತಿಳಿಸಿ ಹೇಳ್ತಾ ಇದ್ದರಿಂದಾಗಿ ಬರೀ ಕೂತ್ಕೊಂಡು ಶ್ರವಣ ಮಾಡಿದ್ದಿರೋದಿಲ್ಲ. ಶ್ರವಣ ಮಾಡಿದ ವಾಕ್ಯವನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಲಕ್ಷಾರ್ಥದಲ್ಲಿ ಅರ್ಥ ಮಾಡ್ಕೋಬೇಕು. ವಾಕ್ಯಾರ್ಥ ಇರಲಿ, ವ್ಯವಹಾರದಲ್ಲಿ ಬೇಕು, ದೇವಸ್ಥಾನ ಬೇಕು, ಹೋಮ ಬೇಕು, ಗಣ್ಯ ಪೂಜೆ ಬೇಕು, ಆರತಿ ಪ್ರಸಾದ ಬೇಕು, ಇವೆಲ್ಲ ವಾಕ್ಯಾರ್ಥ ಇರಲಿ. ಜಗತ್ತು ಏನು ತಪ್ಪು ಮಾಡಿಲ್ಲ, ಒಳ್ಳೊಳ್ಳೆ ಸಂಸ್ಕಾರಗಳು ಕೊಡ್ತಾರೆ, ಇರಲೇವು. ಆದ್ರೆ ಅಲ್ಲಿಗೆ ನಿಲ್ಲಬೇಡ, ಅವುಗಳ ಹಿಂದೆ ಒಂದು ವಿಶಿಷ್ಟವಾದ ಚೈತನ್ಯ ಇದೆ. ಆ ಚೈತನ್ಯವನ್ನು ಗುರುತಿಸಿ ಹೇಗೆ ಗುರುತಿಸ್ಲಿ, ಲಕ್ಷಾರ್ಥವನ್ನು ಗುರುತಿಸಿ. ಲಕ್ಷ್ಯಾರ್ಥ ಯಾವುದ್ರ ಬಗ್ಗೆ ಲಕ್ಷ್ಯಾರ್ಥ, ಶ್ರುತಿಸಿರುವ ವಾಕ್ಯಗಳು, ಮಹಾವಾಕ್ಯಗಳು, ಅವುಗಳ ಲಕ್ಷ್ಯಾರ್ಥ. ವಾಕ್ಯಾರ್ಥಶ್ಚ ವಿಚಾರ್ಯತಾಮ ಅಂತ ಹೇಳಿದರೆ ಈ ವಾಕ್ಯಾರ್ಥಗಳನ್ನ ನಾವು ವಿಚಾರ ಮಾಡುವಾಗ ಇವತ್ತನೇ 21ನೇ ಶತಮಾನದಲ್ಲಿ ಅನೇಕಾನೇಕ ಗ್ರಂಥಗಳಿರ್ತವೆ, ಅನೇಕಾನೇಕ ಸಿಡಿಗಳಿರ್ತವೆ, ಅನೇಕಾನೇಕ ಚಾನೆಲ್ಗಳಲ್ಲಿ ನೋಡಿ ಸಿಗ್ತವೆ. ಅವಷ್ಟು ಏನ್ ಮಾಡ್ತವೆ ಅಂತಂದ್ರೆ ಯಾವ ಪ್ರಕಾರವಾಗಿ ನೀನು ಕೂತ್ಕೊಂಡು ಕೇಳಬೇಕು ಅನ್ನುವ ಮಾರ್ಗದಿಂದ ನಿನ್ನನ್ನು ಡಿವಿಯೇಟ್ ಮಾಡಿಬಿಡ್ತಾವೆ. ಅವಾಗ ನಾವು ಏನ್ ಮಾಡ್ಬೇಕು, ಎಷ್ಟೇ ವಿರೋಧಗಳು ಬರಲಿ, ಎಷ್ಟೇ ದಾರಿ ತಪ್ಪಿಸುವಂತ ಅವಕಾಶಗಳು ಬರಲಿ, ಆದ್ರೆ ನಾವು ಶ್ರುತಿಯ ಪಕ್ಷವನ್ನ ಬಿಡಬಾರದು, ಶ್ರುತಿಯ ಪಕ್ಷವನ್ನು ಬಿಡಬಾರದು. ಅರ್ಥಾತ್ ಸದ್ಗುರು ಹಾಕಿಕೊಟ್ಟಿರುವ ಚಿಂತನಾ ಮಾರ್ಗವನ್ನು ಬಿಟ್ಕೊಡಬಾರದು. ಅವರು ದಾರಿ ತಪ್ಪಿಸಲಿಕ್ಕೆ ಅನೇಕಾನೇಕ ಪ್ರಲೋಭನೆಗಳನ್ನ ಅವರು ನಮ್ಮ ಎದುರಿಗೆ ಒಡ್ಡುತ್ತಾರೆ, ಪ್ರಲೋಭನೆಗಳು. ಆದರೆ ಆ ಪ್ರಲೋಭನೆಗೆ ವಶವಾಗಿ ದಾರಿ ತಪ್ಪಿದ್ರೆ ಮುಂದೆ ದೊಡ್ಡ ನಾಶ ಇದೆ. ಹಾಗಾದ್ರೆ ಏನ್ ಮಾಡ್ಬೇಕು, ಶ್ರುತಿಯ ಪಕ್ಷವನ್ನು ಬಿಡಬಾರದು. ನಮ್ಮ ಗುರುಗಳು ಈ ಪ್ರಕಾರವಾಗಿ ಚಿಂತನೆ ಮಾಡಲಿಕ್ಕೆ ಹೇಳಿದ್ದಾರೆ, ಆ ಚಿಂತನೆಯಲ್ಲಿ ನನ್ನದೇ ಆದಂತಹ ಸ್ವಾತಂತ್ರ್ಯತೆಯನ್ನು ಕೊಟ್ಟಿದ್ದಾರೆ, ನನ್ನ ಸ್ವಂತಿಕೆಯ ಚಿಂತನೆಯಲ್ಲಿ ನಾನು ಈ ನಿರ್ಧಾರಕ್ಕೆ ಬಂದಿದ್ದೇನೆ, ಇದನ್ನು ಬಿಟ್ಟು ನಾನು ಅಲುಗಾಡಲಾರೆ. ಅದಕ್ಕೆ ಶ್ರುತಿ ಶಿರ ಪಕ್ಷ ಉಪನಿಷತ್ತುಗಳು ಯಾರಿಗೂ ಕೂಡ ಯಾವತ್ತಿಗೂ ಕೂಡ ಒತ್ತಾಯ ಮಾಡೋದಿಲ್ಲ, ಕಡ್ಡಾಯ ಮಾಡೋದಿಲ್ಲ, ಹೀಗೆ ನೀ ವಿಚಾರ ಮಾಡು ಅಂತ ಹೇಳುವುದಿಲ್ಲ. ಹಾಗೆ ಹೇಳಿದರೂ ನಾವು ಮಾಡೋರಲ್ಲ. ಯಾಕೆ ಮಾಡೋರಲ್ಲ, ನಮಗೆ ಪುರುಷಾರ್ಥದ ಸ್ವಾತಂತ್ರ್ಯ ಇದೆ. ಹೌದಲ್ಲ, ಅವ್ರ ಎದುರಿಗೆ ಹಂಗೆ ವಿಚಾರ ಮಾಡಿದಂಗೆ ಮಾಡ್ತೀವಿ, ಆ ಕಡೆಗೆ ಹೋದಾಗ ನಮ್ಗೆ ಹೆಂಗ್ ಬೇಕು ಅಂತ ವಿಚಾರ ಮಾಡ್ತೀವಿ. ಅದಕ್ಕೆ ವಿಶಿಷ್ಟವಾಗಿ ಒಂದು ಮಾತಾಡ್ತಾರೆ ಏನು ಅಂತಂದ್ರೆ, ನಾವು ಉಪನ್ಯಾಸವನ್ನು ಕೇಳುವಾಗ ಅಲ್ಲಿರುವಂತಹ ವಾಚ್ಯ ಲಕ್ಷ್ಯಾರ್ಥದಲ್ಲಿ ನಾವು ಅದನ್ನು ಚಿಂತನೆ ಮಾಡ್ತಾ ಇದ್ದಾಗ ಶ್ರುತಿಯ ಆಧಾರವನ್ನು ಬಿಟ್ಟುಕೊಡುವ ಶ್ರುತಿ ಶಿರ ಪಕ್ಷ ಸಮಾಶ್ರೀಯತಾಂ, ಎರಡು ಶಬ್ದ ಇದೆ ಸಮಾಶ್ರೀಯತಾಂ, ಅದರೊಳಗೆ ಎರಡು ಶಬ್ದ ಇದೆ. ಒಂದು ಶಬ್ದ ಸಮ್ಯಕ್, ಇನ್ನೊಂದು ಶಬ್ದ ಆಶ್ರೀಯತ. ಸಮ್ಯಕ್ ಆಶ್ರೀಯತ, ಚೆನ್ನಾಗಿ ಆಶ್ರಯಿಸಿರಬೇಕು. ಏನನ್ನ? ಆ ಪ್ರಲೋಭನೆಗಳಿಗೆ ಅವಕಾಶ ಕೊಡದಂತೆ ಸದ್ಗುರುಗಳು ಕೊಟ್ಟ ಉಪದೇಶ ಮತ್ತು ಉಪನಿಷತ್ತುಗಳು, ವೇದ ವಾಕ್ಯಗಳು ಮತ್ತು ಗುರುವಾಕ್ಯಗಳು, ಇವುಗಳಲ್ಲಿ ಗಟ್ಟಿಯಾಗಿ ನಿಂತಿರಬೇಕು. ಇದಕ್ಕೆ ಏನು ಬೇಕು? ಶ್ರದ್ಧಾ ಬೇಕು. ತತ್ವಬೋಧದಲ್ಲಿ ಶ್ರದ್ಧಾ ಅನ್ನೋದಲ್ಲಿ ಫೈಲ್. ಏನ್ ಡೆಫಿನೇಷನ್? ಗುರುವಾಕ್ಯೇಶು ಶಾಸ್ತ್ರವಾಕ್ಯೇಶು ವಿಶ್ವಾಸ. ನೀ ಅಲೆಗಾಡಿದೆ ಅಂದ್ರೆ ನಿನಗಲ್ಲಿ ವಿಶ್ವಾಸ ಇಲ್ಲ ಅಂತ ಅರ್ಥ. ನೀನು ಅಲೆಗಾಡಿ ಬಿಟ್ಟಿದ್ಯಾ? ಅಲೆಗಾಡಿ ಬಿಟ್ಟಿ ಅಂದ್ರೆ ನೀನು ಅನುಭವಿಸ್ಬೇಕು. ಶ್ರುತಿ ಶಿರ ಕಕ್ಷ ಸಮಾಶ್ರೀಯತ ದುಸ್ತರ್ಕ ಸುವಿರಮ್ಯತ ಶ್ರುತಿ ಮತ ತರ್ಕೋ ನ ಸಂಧೀಯತ. ದುಸ್ತರ್ಕ, ನೀವು ಈ ಪ್ರಕಾರವಾಗಿ ಶ್ರುತಿಯನ್ನ ಶ್ರದ್ಧೆಯಿಂದ ಆಶ್ರಯಿಸಿ ವಾಚ್ಯಾರ್ಥ ಲಕ್ಷ್ಯಾರ್ಥಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಚಿಂತನೆ ಮಾಡ್ತಾ ಇದ್ದ ಕಾಲದಲ್ಲಿ ನಿಮ್ಮನ್ನ ಆಚೆಗೆ ಈಚೆಗೆ ದಾರಿ ತಪ್ಪಿಸುವ ಮಿತ್ರ ವರ್ಗ, ಬಂಧು ವರ್ಗ, ವ್ಯಾವಹಾರಿಕವಾದ ವರ್ಗ, ಸಾಂಸಾರಿಕವಾದ ವರ್ಗ ಇವರೆಲ್ಲ ಬಂದುಬಿಟ್ಟು ದಾರಿ ತಪ್ಪಿಸ್ತಾರೆ. ತಮ್ಮದೇ ಆದ ತರ್ಕಗಳನ್ನು ಉಪಯೋಗ ಮಾಡ್ತಾರೆ. ಏನು ಒಂಬತ್ತು ತಿಂಗಳ ಹತ್ತು ಹತ್ತು ಸಾಕಿ ಸದುಹಿ ಇಷ್ಟು ಎತ್ತರ ನಿನಗೆ ಬೆಳೆಸಿದ್ರೆ ಇದನ್ನ ಮಾಡೋದೇನು? ತಾಯಿ ದೇವರು ಅಂತ ಹೇಳ್ಕೊಟ್ಟಿರುವ ನಿಮ್ಮ ಗುರುಗಳು ನಮ್ಮಮ್ಮ ನನ್ನತ್ರ ಮಾತು ಅವರು ಇವ್ರದ್ದು ಉದಾಹರಣೆ ಕೊಟ್ರೆ ಬಹಳ ಪರ್ಸ್ನಲ್ ಆಗ್ತದೆ ಮಾತಾಡಬಾರ್ದು. ನಂದ ಮಾತಾಡಿದ್ರೆ ಏನ್ ಮಾಡೋದಿತ್ತು? ನೀವು ಏನ್ ಮಾಡಿದ್ದು? ಇದು ತರ್ಕ ಹೌದಲ್ಲ? ಗುರು ಗುರು ಅಂತ ಗುರು ಆಶ್ರಮ ಅಂತೆ. ನಿಮ್ ಗುರುಗಳು ನಿನ್ನ ಹಡಿದಿದ್ರೆ ನಾನೇನು ಹಡ್ದೆ ಮುಗದ ಹೋಗುತ್ತೆ. ನೀನು ಹಲ್ಲ ಮುಗಿದು ಹೋಗ್ತದೆ. ಆದರೂ ಕೂಡ ಅದು ದುಸ್ತರ್ಕ, ಮೋಸ ಹೋಗ್ಬಾರ್ದು. ಇಂಥದ್ದು ಎಷ್ಟೋ ಇದೆ. ನಮ್ಮ ದಾರಿ ತಪ್ಪಿಸಲಿಕ್ಕೆ ನಮ್ಮ ಮಿತ್ರ ವರ್ಗರು, ನಮ್ಮ ಬಂಧುಗಳು, ನಮ್ಮ ಸಂಬಂಧಿಕರು ಎಷ್ಟು ತರತರ ಲಾಜಿಕ್ಗಳು ಉಪಯೋಗ ಮಾಡ್ತಾರೆ. ನಾವಿನ್ನೂ ಪಾಪ ಲಾಜಿಕ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ನಮಗೆ. ನಾವು ಈಗಿನ ಗುರುಕುಲಕ್ಕೆ ಹೋಗಿ ಸೇರ್ಲಿಕ್ಕೀವಿ. ಇವರಿಗಾಗಲೇ ಅನುಭವದ ಹಿನ್ನೆಲೆಯಲ್ಲಿ ಸಾಕಷ್ಟು ಲಾಜಿಕ್ ಗೊತ್ತಿತ್ತು. ಎಷ್ಟು ಮತ್ತು ಮಜಾ ಏನ್ ಗೊತ್ತಾ? ಯಾರ್ಯಾರ ಮುಂದೆ ಹೇಳ್ಕೊಳ್ತೋ ನಮ್ಮ ತಾಯಿ, ನಾವು ಅವ್ವ ಅಂತ ಕರಿತೀವಿ. ಅವ್ವ ಡೈರೆಕ್ಟ್ ಮಾತಾಡ್ಬಿಟ್ಟಿಲ್ಲ ನನ್ನ ನೋಡ. ಅದೆಲ್ಲ ಮುಂಬೈ ಗಂಬೆ ಬಿದ್ಬಿಡೆ, ನೀ ಎಲ್ಲೂ ಹೋಗ್ಬಾರ. ನೀನು ದುಡಿ ದುಡಿದೆ ಇರ ಇಲ್ಲೇ ನನ್ನ ಕಣ್ಣಿದ್ರೆ ಇರ. ಎದುರ ಬಗ್ಗೆ ಮಾತಾಡ್ಬೇಕಿಲ್ಲ. ಅವ್ರ ಮುಂದೆ ಹೇಳು ಗಂಕಮ್ಮ ಸ್ವಲ್ಪ ಹೇಳಿ ನನ್ನ ಮಗನಿಗೆ ದಾರಿ ತಪ್ಪ ನಾವು ಭಾರಿ ದಾರಿ ತಪ್ಪಿದ್ದು ಏನು ಹೆಗಲಿ ಹೆಗಲ ಕೈ ಹಾಕೊಂಡು ಸಿನಿಮಾಕ್ಕೆಲ್ಲ ಹೋಗ್ತಿದ್ವಿ. ಅವನಿಗೆ ಆಶ್ರಮ ಸೇರ್ಕೊಂಡು ತಿಳಿಸಿ ಹೇಳಿ ತಾಯಿ ಗೀತ ಕೊಡ್ದು ಯಾವುದೇ ತಿಳಿಸಿ ಹೇಳಿ. ಇವರು ಹಗ್ಗರು ರಾತ್ರಿ ತಲೆ ತಿಂದವರು ಮತ್ತು ತಲೆ ತೊಳ್ಕೊಂಡ್ರು ಹೋಗಂಗಿಲ್ಲ. ಕೂತ್ರು ನಿಂತ್ರ ಕಿರಿ ಕಿರಿ ಕಿರಿ ಕಿರಿ ಹೇಳ್ತಾರೆ. ಯಾರ್ಯಾರು ನಿನಗೆ ಈ ಮಾರ್ಗದಿಂದ ದಾರಿ ತಪ್ಪಿಸಬೇಕು ಅಂತ ಪ್ರಯತ್ನ ಮಾಡ್ತಾರೋ ಅವರವರು ಕೊಡುವ ತರ್ಕಗಳೆಲ್ಲವೂ ಕೂಡ ದುಸ್ತರ್ಕಗಳು. ನನಗೆ ಜನ್ಮ ಮರಣಗಳು ಬೇಡವೇ ಬೇಡ ಅನ್ನುವ ಆ ಉತ್ಕಟವಾದ ಅನಿಸಿಕೆ ನಿನ್ನಲ್ಲಿ ಬಂದಿದ್ದೆ ಆದರೆ ಅದೇ ತೋರಿಸ್ತದೆ ನೀನು ಆಲ್ಮೋಸ್ಟ್ ಋಣ ತೀರಿಸುವ ಹಂತದಲ್ಲಿ ಬಂದಿದ್ದಿ. ಆಲ್ಮೋಸ್ಟ್ ಬಂದವನು ಬಾಕಿ ಅದ. ನಿನಗೆ ಏನು ಬಾಕಿ? ಗುರು ಸಿಗಬೇಕು, ಉಪದೇಶ ಸಿಗಬೇಕು, ಅಷ್ಟ ಬಾಕಿ ಇರೋದು. ಬಾಕಿ ಎಲ್ಲ ಮುಗಿದೋಗ್ಬಿಟ್ಟದ. ನೀ ರೆಡಿ ಆಗಿಬಿಟ್ಟಿದೆ ಈಗ. ಆದ್ರ ಅವ್ರಂತಾರ ರವರವ ನನಗಕ್ ಹೋಗ್ತಿ ತಾಯಾಗ ತಾಯಿ ಕಣ್ಣಾಗ ನೀರ್ ಹಂತಿರುವ ನಿಂತು ಬಿಡುವಪ್ಪ ಹಿಂಗ ಚಿಕ್ಕ ಕಂಚಿ ಬಾಟಲ್ ತಗೊಂಡಿದ್ರು ಅವ್ವ ಹಿಂದಿ ಬಾಟ್ನಾಗ ಕೂತಿರ್ತಿದ್ದ ನಾನು ಅಲ್ಲಿ ಅಡಿಗೆ ಮನೆ ಬಾಗಿಲು ಯಾರೋ ಹೋಗ್ಬೇಡ ನಾ ಸುಮ್ಮನೆ ಕುಂದ್ರಿ ನೋಡಿರಿ ನಾ ಏನ್ ಹೇಳ್ಕೊಂಡೇನಿ ಓ ಚಿಕ್ಕ ಕಂಚಿನಾ ಹಾ ಚಿಕ್ಕ ಕಂಚಿ ತಗೋತೇನೆ ನೋಡಿ ಸತ್ತ ಹೋಗ್ತೇನೆ ಹೌದಾ ಮತ್ ಕೂತ್ಕೊಳ್ತೇನೆ ಸುಮ್ಮನೆ ನೋಡಿರ್ಲೆ ತಗೋತೇನೆ ತಗೋ ಎಷ್ಟು ಸೊಕ್ಕು ನಿನಗೆ ತಾಯಿ ತಾಯ್ತೇನೆ ಅಂದ್ರೆ ಹಾಪದ ಅದರೊಳಗೆ ಕಂಟಿನ್ಯೂ ಇಲ್ಲ ಟಿಕ್ಕು ಇಲ್ಲ ಏನಿಲ್ಲ ತುಂಬಿದ್ರು ನನಗೇನು ಅನಿಸ್ತಿದ್ದಿಲ್ಲ ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್ ಟು ಮೀ ಏನು ಡಿಫ್ರೆನ್ಸ್ ಅನಿಸ್ತಿದ್ದೆ ಒಂದ್ಸಲ ಬಾವಿ ಹಾರಿಸ್ಕೊಂಡು ನಮ್ಮ ಮನೆಯಿಂದ ಎದುರಿಗೆನೆ ಒಂದು ಹಾಫ್ ಬರ್ಲಂಗೆ ಒಂದು ಬಾವಿ ಇತ್ತು ಆ ಬಾವಿ ಹೋಗಿ ಓಡಿದ್ರು ಅಪ್ಪ ಹೆಂಗ್ರೆ ಓಡಿ ಆ ಬಾವಿ ಕಟ್ಟಿ ಬಂದು ನಿಂತು ಹೇಳ್ರು ನನ್ನ ಮಗನಿಗೆ ಹೇಳ್ರು ನಾ ಬಾವಿ ಹಾಕ್ಬಿಡ್ತೀನಿ ಅಂತ ಹೇಳ್ರು ಅವ್ರು ಜ್ಯೋತಿ ಕಾಲೋನಿ ಅಂತ ಅವರು ಬಂದ್ರು ಇವರು ಬಂದ್ರು ಎಲ್ಲ ಕ್ರಿಶ್ಚಿಯನ್ಸ್ ನಟ್ಟಾಯಿತು ಅಂತ ಅವನದು ಅವನು ಬಂದ ನಮ್ಗೆ ಯಾರು ನಿಂದೆ ಆಯ್ತು ಹೋಗ್ಬಿಟ್ಟು ಹಿರಿಯ ಮಠ ಪಾತ್ರೆ ಅವ್ರು ಬಂದ್ರು ಹೇಳ್ರು ಹೆಂಗೆ ಹೇಳೋದು ಈಗಿನ ಹೆಂಗ್ ಕರೆಯೋದು ಅದು ಬಂದ್ರು ನನ್ನ ಹತ್ರ ನಾ ಹಿಂಗೆ ನಿಂತಿದ್ದೀನಿ ನೋಡ್ಕೋತ ನಿಂತಿದ್ದೆ ಈಗ ಓಡ್ ಹೋಗೋದು ಅದು ನಿಂದಿರೋದು ನೋಡ್ಕೋದು ನಿಂತಿದ್ದೆ ಹೇಳ್ರು ಆಮೇಲೆ ಯಾಕಪ್ಪ ನಿನ್ನ ತಾಯಿ ಬಟ್ಟೆ ಉಳಿಸ್ತೀಯ ಬಂದೆ ನಾ ಹೋಗೋದಿಲ್ಲ ಮುಂಬೈಗೆ ಅಂತ ಹೇಳಿದ್ರಲ್ಲ ಆಮೇಲೆ ಏನಿದೆ ಮಾಡ್ಕೋ ಈಗ ಸಾಯೋದು ನಿಲ್ತದ ಒಲ್ಲೆ ಅಂತ ಸುಮ್ಮನೆ ಕೂಡ್ರಿ ಅಕ್ಕಿ ಯಾಕೆ ಸಾಯ್ತಾಳೆ ನಾನು ಸನ್ಯಾಸಿ ಮಾಡಿ ಅಕ್ಕಿ ಸಾಯ್ತಾಳೆ ನಾ ಹೇಳ್ತೀನಿ ಅಂತ ಹೇಳಿ ಸುಮ್ಮನೆ ಕೂತ್ಕೊಡ್ರಿ ಅವ್ರು ಇಲ್ರಿ ಅವ ಕೇಳವಲ್ಲ ಹೋಗ್ತಾನಂತ ನಾ ಸಿಗಿತೀನಿ ನೋಡು ಅಂತ ಕೂಗಿ ಹೇಳಿದ್ರು ನಾ ಅಂದೆ ನೋಡು ನೀವು ಜಿಗಿಯೋದೇ ಆಗಿತ್ತಂದ್ರೆ ನಾನು ಏನು ಮಾಡೋದಾಗುದಿಲ್ಲ ಬಾವಿಯಾಗ ಜಿಗಿಯೋದಾಯ್ತಂದ್ರೆ ಏನು ಮಾಡೋದಿಲ್ಲ ಜಿಗಿದ ಮೇಲೆ ಸಾಯೋದೇ ನಿಶ್ಚಿತ ಸಾವು ತಪ್ಪಿಸಿ ಅಂತಾಗುದಿಲ್ಲ ನೀವು ಜಿಗಿಯೋದಾದ್ರೆ ಜಿಗಿ ಬೇಡಾದ್ರೆ ಬಾ ಸುಳ್ಳು ನೋಡಿ ನಿನಗೆ ಯಾವಾಗ ಬುದ್ಧಿ ಬರ್ತದೆ ನಿಮಗೆ ಯಾರಿಗೂ ಅಂತ ಪರೀಕ್ಷೆ ಬಂದಿಲ್ಲ ನಿಮಗದು ಏನಂತ ನಿಮಗೆ ಗೊತ್ತಿಲ್ಲ ಅದನ್ನ ಹೆಂಗ್ ಎದುರಿಸ್ತೀರಿ ಅನ್ನೋದು ನಿಮ್ಮ ವೈರಾಗ್ಯದ ಸಂಬಂಧ ಇತ್ತು ಅದ್ ಹೆಂಗ್ ಎದುರಿಸ್ ಅರ್ಜುನ್ ಬಿಟ್ಟು ಬಿಡ ಹೆಂಗ್ ಬಂದ್ರೆ ಮುದುಕಿ ಪಾಪ ಮನೆ ಯಾರು ನೋಡ್ಕೊಂಬೋದಿಲ್ಲ ಅಕ್ಕ ಇದ್ರೂ ಉಪಯೋಗ ಇಲ್ಲ ಅಣ್ಣ ಇದ್ರೂ ಉಪಯೋಗ ಇಲ್ಲ ತಮ್ಮ ಇದ್ರೂ ಉಪಯೋಗ ಇಲ್ಲ ನೀವು ಒಬ್ಬಕ್ಕಿನ ಉಪಯೋಗ ನೋಡಿ ನಿಮ್ಮ ಅಜ್ಜಿಗೆಲ್ಲ ಕರ್ತಿರ್ಬೇಕು ಬುದ್ಧಿ ಕರ್ತಿರ್ಬೇಕು ಅವಾಗ ನಿಮ್ಮ ತರ್ಕ ನಿಮ್ಮ ಮಾರ್ಗ ನಿಮಗ ಇರಲಿ ಅಂತ ಕೈ ಮುಗಿದು ಬಿಡ್ರಿ ದುಸ್ತರ್ಕ ಸುವಿರಮ್ಯತ ವಿರಮ್ಯತ ಅಂದ್ರೆ ಹೊಳ್ಳಿವ ಅಲ್ಲೂ ಇನ್ನೊಂದು ಶಬ್ದ ಇದೆ ಸು ಚೆನ್ನಾಗಿ ಹೊರಳಿವ ಮರಳಿವ ತರ್ಕದಲ್ಲಿ ಸಿಕ್ಕಾಕೋಬೇಡ ಶುಷ್ಕ ತರ್ಕ ಅವರ ತರ್ಕಗಳೆಲ್ಲ ಶುಷ್ಕ ತರ್ಕ ದುಸ್ತರ್ಕ ಸುವಿರಮ್ಯತ ಮತ್ತೇನ್ ಮಾಡ್ಬೇಕು ಶ್ರುತಿಯಲ್ಲಿ ತನ್ನದೇ ಆದ ಕೆಲವು ತರ್ಕಗಳಿವೆ ನೀವು ಕೇಳ್ತಾ ಕೇಳ್ತಾ ಹೋದಂತೆ ಶ್ರುತಿಯು ತನ್ನ ತರ್ಕವನ್ನು ತಾನೇ ಕೊಡ್ತದೆ ಆ ತರ್ಕಗಳನ್ನು ನಾವು ಆಶ್ರಯಿಸಬೇಕು ದುಸ್ತರ್ಕಗಳಿಂದ ನಿವೃತ್ತವಾಗಬೇಕು ಶ್ರುತಿಯ ತರ್ಕವನ್ನು ಆಶ್ರಯಿಸಿ ದುಸ್ತರ್ಕ ಸುವಿರಮ್ಯತಾಂ ಶ್ರುತಿ ಮತಸ್ತರ್ಕೋ ಸಂಗೀಯತಾಂ ಅಲ್ಲಿ ಬಂದಿದ್ದೀವಿ ಹೌದಾ ನೋಡೋಣ ಮತ್ತೆ ನಾಳೆ ನೋಡೋಣ ಬ್ರಹ್ಮೈವ ಅಸ್ಮಿ ವಿಭಾವ್ಯತಾ ಓಕೆ ಸುಮಾರು